ನಿನ್ನೆ ದಿನಾಂಕ 30/8/2021 ಬೆಳಗ್ಗೆ 10 ಗಂಟೆಗೆ ನಡೆಯಿತು. ಈ ವಾಣಿಜ್ಯಕರಣದ ಸಂವಾದ ಸಭೆಯ ಕಾರ್ಯಕ್ರಮದ ಕಾರ್ಯಕ್ರಮಗಳು ಕುಮಾರಿ ವೈಷ್ಣವಿ ಅವರು ಹಾಡಿದ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಅಧ್ಯಕ್ಷರು ಹಾಗೆಯೇ ಮುಖ್ಯ ಅತಿಥಿಗಳು ಹಾಗೆಯೇ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾ ಎಂಜಿ ಪಾಟೀಲ್ ಅವರು ಸ್ವಾಗತವನ್ನ ಕೋರಿದರು. ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ, ಪ್ರಯೋಗಶಾಲೆಗಳ ಉದ್ಘಾಟನೆ, ಭೌತಿಕ ಹಾಗೂ ಆನ್ಲೈನ್ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಾಯಿತು. ಆನ್ಲೈನ್ ಮೂಲಕ ಸನ್ಮಾನ್ಯ ಬಿಸಿ ಪಾಟೀಲ್ ಕೃಷಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಭೌತಿಕವಾಗಿ ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರು ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಶ್ರೀ ಪೆರಿಕಲ್ ಎಂ ಸುಂದರ್ ಅಧ್ಯಕ್ಷರು, FKCCI ಬೆಂಗಳೂರು, ಡಾಕ್ಟರ್ ಸತೀಶ್ ಬಿಸಿ ಜಿಲ್ಲಾಧಿಕಾರಿಗಳು ರಾಯಚೂರು, ಅಧ್ಯಕ್ಷರು RDCCI ಹಾಗೂ ಮಾನ್ಯ ಸದಸ್ಯರು ವ್ಯವಸ್ಥಾಪನಾ ಮಂಡಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಶ್ರೀ ತಿರುವಿಕ್ರಮ್ ಜೋಶಿಯವರು ಇದ್ದರು. ಅಧ್ಯಕ್ಷತೆಯನ್ನ ಡಾಕ್ಟರ್ KN ಕಟ್ಟಿಮನಿ, ಗೌರವಾನ್ವಿತ ಕುಲಪತಿಗಳು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅವರು ವಹಿಸಿದ್ದರು. ಹಾಗೆಯೇ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಕೊಟ್ರಪ್ಪ ಬಿ ಕೆರೂರ್, ಶ್ರೀ ಜಿ ಶ್ರೀಧರ್ ಕೆಸರಟ್ಟಿ, ಶ್ರೀ ಮಹಾಂತೇಶ್ ಗೌಡ ಬಿ ಪಾಟೀಲ್, ಶ್ರೀ ಸುನಿಲ್ ಕುಮಾರ್ ವರ್ಮಾ ಇವರುಗಳು ಉಪಸ್ಥಿತರಿದ್ದರು. ಹಾಗೆಯೇ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಎಂಜಿ ಪಾಟೀಲ್, ಡಾಕ್ಟರ್ ಬಿ ಕೆ ದೇಸಾಯಿ, ಶ್ರೀ ಜಂಬಣ್ಣ ವೈ, ಶ್ರೀ ಮಲ್ಲಿಕಾರ್ಜುನ್ ಕೆ ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು ಇವರುಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅಭಿವೃದ್ಧಿಪಡಿಸಿದ ಕೃಷಿ ತಂತ್ರಜ್ಞಾನಗಳ ವಾಣಿಜ್ಯೀಕರಣ ಸಂವಾದ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿ ಕೆ ದೇಸಾಯಿ ಅವರು ನೆರವೇರಿಸಿದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು, ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿವಸ ಒಂದು ಸಂವಾದ ಸಭೆಯನ್ನು ಏರ್ಪಡಿಸಿದ್ದೇವೆ. ಇದಲ್ಲದೆ ಇವತ್ತು ಮುಖ್ಯವಾಗಿ ಬಹುಮುಖ್ಯವಾಗಿ ನಮ್ಮ ಸಂಶೋಧನಾ ನಿರ್ದೇಶನಾಲಯದ ವತಿಯಿಂದ ಪ್ರಯೋಗಾಲಯಗಳನ್ನು ಕೂಡ ನಾವು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಇದು ಮಾಡಿರ್ತೇವೆ. ಸೊ ಕೀಟನಾಶಕಗಳ ವಿಶ್ಲೇಷಣಾ ಪ್ರಯೋಗಾಲಯ ಮತ್ತು ಆಹಾರ ಸೂಕ್ಷ್ಮಾಣುಜೀವಿ ವಿಜ್ಞಾನ ಪ್ರಯೋಗಾಲಯ, ಕೃಷಿ ಸಂಶೋಧನಾ ಘಟಕದ ಕಚೇರಿ ಕಟ್ಟಡ ಮಾಳ್ನೂರು, ಕೃಷಿ ಸಂಶೋಧನಾ ಕೇಂದ್ರ ಕಚೇರಿ ಕಟ್ಟಡ ಗಂಗಾವತಿ. ಸೊ ಇವರೆಲ್ಲರನ್ನೂ ನಾವು ಇವತ್ತಿನ ದಿವಸ ಇಲ್ಲಿ ನಾವು ಸೇರಿದ್ದೇವೆ. ನಮ್ಮ ಒಂದು ಸಂಶೋಧನೆಗಳು ಏನಿರ್ತವೆ ಅವು ಒಂದು ಎಂಡ್ ಯೂಸರ್ಗೆ ನಾವು ತಲುಪಿಸಬೇಕು. ನಮಗೆ ಸುಮಾರು 187 ಸಂಶೋಧನಾ ತಂತ್ರಜ್ಞಾನಗಳನ್ನು ಇದುವರೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ 2009 ಪ್ರಾರಂಭವಾಗಿತ್ತು. ಕಳೆದ ದಶಕಗಳಲ್ಲಿ ಸುಮಾರು 487 ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅವುಗಳಲ್ಲಿ ಶೇಕಡ 10 ಮಾತ್ರ ಈಗ ತೆಗೆದುಕೊಂಡಿರ್ತೇವೆ. ಅಂದರೆ ಇವನ್ನು ನಾವು ವಾಣಿಜ್ಯೀಕರಣ ಮಾಡಿದರೆ ಮುಂದಿನ ಒಂದು ಎಂಡ್ ಯೂಸರ್ಗೆ ಹೆಲ್ಪ್ ಆಗ್ತದೆ, ಮತ್ತು ನಮ್ಮ ಗ್ರಾಜ್ಯುಯೇಟ್ಸ್ ಇರ್ಬೋದು, ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇರ್ಬೋದು, ನಮ್ಮ ವಿದ್ಯಾರ್ಥಿ ಮಿತ್ರರು ಯಾರಾದರೂ ಅಗ್ರಿ ಸ್ಟಾರ್ಟ್ಅಪ್ಸ್ ಮಾಡಬೇಕಂದ್ರೆ, ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಮಾಡಬೇಕಂದ್ರೆ ಅವರಿಗೂ ಕೂಡ ಈ ಒಂದು ತಂತ್ರಜ್ಞಾನ ಸಹಕಾರಿಯಾಗ್ತದೆ ಅಂಥೇಳಿ ಈ ಒಂದು ಸಭೆಯನ್ನು ಏರ್ಪಡಿಸಲು ನಾವು ಮುಖ್ಯವಾಗಿ ಚರ್ಚೆ ಮಾಡಿದೆವು. ಇದರ ಮುಖ್ಯ ರೂವಾರಿ ನಮ್ಮ ಕುಲಪತಿಗಳಾದ ಕಟಿಮನಿ ಸಾಹೇಬರು ಇದರ ಮುಖ್ಯ ರೂವಾರಿಯಾಗಿರ್ತಾರೆ. ಇದು ಯಾವ ರೀತಿ ವಾಣಿಜ್ಯೀಕರಣ ಮಾಡಿದರೆ ನಮಗೆ ಸಹಕಾರಿಯಾಗ್ತದೆ ಅಂಥೇಳಿ ಬಹಳಷ್ಟು, ಈ ಒಂದು ತಂತ್ರಜ್ಞಾನ ಒಬ್ಬರಿಗೆ ಒಪ್ಪಿಗೆ ಆದರೆ ಅದು ನಾವು ಯಾವ ರೀತಿ ಮುಂದುವರಿಬೇಕು ಅದು ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ಚರ್ಚೆ ಕೂಡ ಆಗಬೇಕಾಗ್ತದೆ. ಎಲ್ಲ ನಮ್ಮ ಸಂಶೋಧನಾ ಮಿತ್ರರು ಬಹಳಷ್ಟು ಶ್ರಮಪಟ್ಟು ಈ ಒಂದು ಎಕ್ಸಿಬಿಷನ್ ಸ್ಟಾಲ್ಗಳನ್ನು ಏರ್ಪಡಿಸಲು ಬಹಳಷ್ಟು ಸಹಕಾರಿಯಾಗಿದ್ದಾರೆ. ಸೊ ಅವರಿಗೂ ಕೂಡ ನಾನು ಇಲ್ಲಿ ನಾನು ಅವ್ರನ್ನ ಸ್ಮರಿಸ ಬಯಸುತ್ತೇನೆ. ಸೊ ಈ ಎಲ್ಲ ದೃಷ್ಟಿಯಿಂದ ಇವತ್ತಿನ ಸಭೆ ಬಹಳ ಮುಖ್ಯವಾಗಿದೆ. ಈ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ಉದ್ಘಾಟನೆಯನ್ನು ಮಾಡಿದಂತಹ ಸನ್ಮಾನ್ಯ ಬಿಸಿ ಪಾಟೀಲ್, ಕೃಷಿ ಸಚಿವರು, ಕರ್ನಾಟಕ ಸರ್ಕಾರ ಇವರುಗಳು ಆನ್ಲೈನ್ ಮೂಲಕ ಮಾಹಿತಿಯನ್ನು ನೀಡಿ ಸಂಶೋಧನೆಗಳು ಪ್ರಯೋಗಾಲಯಕ್ಕೆ ಸೀಮಿತ ಆಗಬಾರದು, ಕಂಪೌಂಡ್ ಬಿಟ್ಟು ರೈತರ ಜಮೀನುಗಳಿಗೆ ತಂತ್ರಜ್ಞಾನಗಳು ಹೋಗಬೇಕು, ಎಲ್ಲ ತಂತ್ರಜ್ಞಾನಗಳು ರೈತರ ಮನೆ ಬಾಗಿಲಿಗೆ ಹೋದಾಗ ರೈತರ ಬದುಕು ಹಸನಾಗುತ್ತದೆ, ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಕಾರ್ಯಕ್ರಮವನ್ನು ಈ ರೀತಿಯಾಗಿ ವಾಣಿಜ್ಯೋದ್ಯಮಕರಣ ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿದೆ, ಆಧುನಿಕ ಕೃಷಿಯನ್ನ ಗಮನದಲ್ಲಿಟ್ಟುಕೊಂಡು ಇಂತಹ ಪ್ರಯೋಗಗಳು ರಾಜ್ಯದಲ್ಲಿ ನಡೆಯುತ್ತಿರುವುದು ಇದು ಮೊದಲನೇ ಬಾರಿ, ರಾಷ್ಟೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಈ ಕಾರ್ಯಕ್ರಮಗಳು ಸಹಕಾರಿ ಎಂದು ಹೇಳಿದರು. ಯಾವುದೇ ಕೃಷಿ ತಂತ್ರಜ್ಞಾನಗಳು ರೈತರ ಮನೆ ಬಾಗಿಲಿಗೆ ಹೋದಾಗ ಸಂಶೋಧಕರು ಮತ್ತು ವಿಜ್ಞಾನಿಗಳ ಪರಿಶ್ರಮ ಸಾರ್ಥಕ ಆಗಲಿದೆ. ಈ ರೀತಿಯಾಗಿ ತಮ್ಮ ಆನ್ಲೈನ್ ಮೂಲಕ ಕಾರ್ಯಕ್ರಮದಲ್ಲಿ ವಿವರವನ್ನ ಕೊಟ್ಟರು. ಇದೇ ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ರಚನೆಗೊಂಡ 5 ಕೃಷಿ ತಂತ್ರಜ್ಞಾನಗಳ ಕೈಪಿಡಿಯನ್ನ ವೇದಿಕೆಯ ಮೇಲಿದ್ದಂತಹ ಗಣ್ಯಮಾನ್ಯರು ಬಿಡುಗಡೆ ಮಾಡಿದರು. ಈ ಕೃಷಿ ತಂತ್ರಜ್ಞಾನಗಳ ವಾಣಿಜ್ಯೀಕರಣದ ಸಂವಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಯಚೂರಿನ ಜಿಲ್ಲಾಧಿಕಾರಿಗಳಾದ ಡಾ ಸತೀಶ್ ಬಿಸಿ ಅವರು ಮಾತನಾಡಿ, ಈ ಭಾಗದಲ್ಲಿ ಮುಖ್ಯವಾಗಿ ನೀರಿನ ಸದ್ಬಳಕೆಯ ತಂತ್ರಜ್ಞಾನಗಳು ಅಭಿವೃದ್ಧಿಯಾಗಬೇಕು. ಹೆಚ್ಚಿನ ಉತ್ಪಾದನೆಗೆ ರೈತರು ನವೀನವೀನ ತಂತ್ರಜ್ಞಾನಗಳ ಮೂಲಕ ರೈತರ ಒಂದು ಆದಾಯವನ್ನು ದ್ವಿಗುಣಗೊಳಿಸುವ ಕಾರ್ಯಕ್ರಮಗಳನ್ನು ಆವಿಷ್ಕಾರಗೊಳಿಸಬೇಕೆಂದು ತಿಳಿಸುತ್ತಾ, ರಾಯಚೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ನಾವು ಸಂಚಾರ ಮಾಡಿದಾಗ ನಮ್ದು ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ, ನೀರು ಸಾಕಷ್ಟು ಇದೆ. ಇದು ದಿಸ್ ಇಸ್ ಕಾಲ್ಡ್ ಎಸ್ ಅ ಡೋಬ್ ಲ್ಯಾಂಡ್. ಕೆಳಗಡೆ ತುಂಗಭದ್ರಾ ನದಿ ಇದೆ, ಮೇಲ್ಗಡೆ ಕೃಷ್ಣಾ ನದಿ ಇದೆ. ನೀರು ಸಾಕಷ್ಟು ಇದೆ, ಆದರೂ ಕೂಡ ನೀರನ್ನು ಸದ್ಬಳಕೆಯನ್ನು ಮಾಡ್ತಾ ಇಲ್ಲ. ನೀರಿದೆ, ಬಟ್ ಇಟ್ ಇಸ್ ನಾಟ್ ಬೀಂಗ್ ಯೂಸ್ಡ್ ಟು ಪ್ರಾಪರ್ ಎಕ್ಸ್ಟೆಂಟ್. ಕೋಲಾರ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಅದರದ್ದು 100 ಪಟ್ಟು ಜಾಸ್ತಿ ನೀರಿನ ನಮ್ಮಲ್ಲಿದೆ, ಆದರೆ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ. ಪ್ರತಿ ವರ್ಷ ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕೆನಾಲ್ ಹೇಳ್ತಾರೆ, ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕೆನಾಲ್ನಲ್ಲಿ ಬರತಕ್ಕಂತಹ ನೀರೇನಿದೆ, ಆ ನೀರಿಂದ ಇಡೀ ನಮ್ಮ ಸೌತ್ ಇಂಡಿಯಾಗೆ ಪೂರ್ತಿ ಆಹಾರ ಧಾನ್ಯಗಳೇನು ಬೆಳಿಬೋದು ಅಷ್ಟು ನೀರನ್ನು ಅದರಿಂದ ಬಳಸ್ಕೊಂಡ್ರೆ ಬೆಳಿಬೋದು ಅಂತ ಹೇಳ್ತಾರೆ. ಈಗ ಹೋದರೆ ಮಾನ್ವಿ, ಸಿರ್ವಾರ್ ಮತ್ತು ಪಾರ್ಟ್ ಆಫ್ ರಾಯಚೂರು ಥೈಲ್ಯಾಂಡ್ಗಳಲ್ಲಿ ನೀರು ಬರ್ತಾ ಇಲ್ಲ. ನಂದು ಒಂದು ರಿಕ್ವೆಸ್ಟ್ ಏನಂತಂದರೆ, ಇದೇ ಪಕ್ಕ ಜಿಲ್ಲೆಯಲ್ಲಿ ವಿಜಯಪುರ ಆ್ಯಂಡ್ ಬಾಗಲ್ಕೋಟ್, ಅಲ್ಲಿ ಹಾರ್ಟಿಕಲ್ಚರನ್ನು ಭಾಳ ಚೆನ್ನಾಗಿ ಬೆಳೀತಾ ಇದ್ದಾರೆ. ಆ್ಯಂಡ್ ದರ್ ಇಸ್ ಅ ಗುಡ್ ಸ್ಕೋಪ್ ಫಾರ್ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪೋರ್ಟ್ ಆಲ್ಸೋ. ಅದನ್ನು ಸ್ವಲ್ಪ ಬಳಸೋ ನಿಟ್ಟಿನಲ್ಲಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿನವರು ಜಾಸ್ತಿ ಕೋಆಪರೇಷನ್ ಕೊಡಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಎರಡನೇದು, ಇಲ್ಲೇ ನಮ್ಮ ಮನೋಹರ್ ಮಸ್ಕಿ ಅವರು ನಮ್ಮ ಸುಕೋ ಬ್ಯಾಂಕ್ ಚೇರ್ಮನ್ ಆಗಿದ್ದರು, ಆ್ಯಂಡ್ ಹೀ ಈಸ್ ರನ್ನಿಂಗ್ ಎ ವೆರಿ ಸಕ್ಸಸ್ಫುಲ್ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್, FPO ಅಂತ ಹೇಳಿದೆ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರಾಜೆಕ್ಟ್ ಇದೆ, ಫಾರ್ಮೇಷನ್ ಆ್ಯಂಡ್ ಪ್ರಮೋಷನ್ ಆಫ್ 10,000 FPOs ಇನ್ ದ ಕಂಟ್ರಿ ಅಂಥೇಳಿ. ಪ್ರತಿ ಬ್ಲಾಕ್ ಅಂದರೆ ಒಂದೊಂದು ತಾಲೂಕಿಗೆ ಕನಿಷ್ಠ 2 FPOsಗಳನ್ನ ಪ್ರೊಡಕ್ಷನ್ ಮಾಡಬೇಕಂತಿದೆ. ಅದನ್ನು ಬಳಸ್ಕೊಂಡು ಏನಾದರೂ ಈಗ ನೀರ ಏನಿದೆ, ನೀರ ಅದು ಸ್ವಲ್ಪ ಪಾಪ್ಯುಲರೈಸ್ ಮಾಡಿದರೆ ಐ ಥಿಂಕ್ ದಟ್ ಈಸ್ ಆಲ್ಸೋ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್. ಬಟ್ ಇಲ್ಲಿ ನೀರ ಬೇರೆ ಕಡೆಗಳಲ್ಲೆಲ್ಲ ತೆಂಗಿನ ಮರದಿಂದ ತೆಗಿತಾರೆ, ಬಟ್ ಇಲ್ಲೆಲ್ಲ ಎಲ್ಲ ಪಾಮ್ ಟ್ರೀಸ್ ಇದೆ, ಈಚಲ್ ಮರಗಳಿದೆ. ಹೌ ಬೆಸ್ಟ್ ದ ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೈಂಟಿಸ್ಟ್ಗಳು ಹೇಳಬೇಕು. ಇನ್ನೊಂದು 2-3 ಇದೆ. ನಾವು ಸಿಟಿನಲ್ಲಿ ಇರೋದ್ರಿಂದ ಸಿಟಿನಲ್ಲಿರ್ತಕ್ಕಂತಹ ಬಯೋಡಿಗ್ರೇಡಬಲ್ ವೇಸ್ಟ್ ಈಸ್ ನಾಟ್ ಬೀಯಿಂಗ್ ಪುಟ್ ಟು ಎಫೆಕ್ಟಿವ್ ಯೂಸ್. ಹಾಗಾಗಿ ಸ್ವಲ್ಪ ನಮ್ಮ ಯೂನಿವರ್ಸಿಟಿ ಅವ್ರ ಕಡೆಯಿಂದ ನಾನು ಬರ್ತೇನೆ, ಮತ್ತೊಂದು ಸಲ ಬರ್ತೇನೆ, ನಮ್ಮಲ್ಲಿ ಈ ವೆಜಿಟೇಬಲ್ ವೇಸ್ಟ್ ಮತ್ತು ಅಗ್ರಿಕಲ್ಚರಲ್ ಫಾರ್ಮ್ ಲ್ಯಾಂಡ್ ವೇಸ್ಟ್ ಏನಿದೆ ಅದನ್ನು ಇಫ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಥ್ರೂ ವರ್ಮಿ ಕಂಪೋಸ್ಟಿಂಗ್ ನಮ್ಮ ಅಟ್ಲೀಸ್ಟ್ ಸಿಟಿ ಸ್ವಲ್ಪ ನೀಟಾಗುತ್ತೆ ಅಂತ ಹೇಳಿ ಕೇಳ್ಕೊಳ್ತಾ, ಇಂಡಸ್ಟ್ರೀಸ್ನವರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಅವರೇ ಬಂದಿದ್ದಾರೆ. ಅದರ್ವೈಸ್ ಯೂನಿವರ್ಸಿಟಿಯವರೆಲ್ಲ ಇದಕ್ಕೆ ಹೋಗ್ತಾಯಿದ್ರು, ಇಂಡಸ್ಟ್ರೀಸ್ ಕಡೆ ಹೋಗ್ತಾಯಿದ್ರು. ಆ್ಯಂಡ್ ಇಟ್ ಈಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಶೋಕೇಸಿಂಗ್ ಅವರ್ ಟ್ಯಾಲೆಂಟ್ ದ ಟೂ ಫ್ರಮ್ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಇದ್ರ ರಿಸಲ್ಟನ್ನು ತಾವೇನಾದರೂ ಅಕ್ಸೆಪ್ಟ್ ಮಾಡಿಕೊಂಡು ಇಫ್ ಇಟ್ ಕ್ಯಾನ್ ಬಿ ಕಮರ್ಷಿಯಲೈಸ್ಡ್, ವಿ ಆರ್ ನಾವು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಫ್ರಮ್ ಅವರ್ ಸೈಡ್ ವಿ ಆರ್ ಅಟ್ ಇಟ್ ಆ್ಯಂಡ್ ವಿ ವಿಲ್ ಡೂ ಇಟ್ ಅಂತ ಹೇಳ್ತಾ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪೆರಿಕಲ್ ಎಂ ಸುಂದರ್ ಅಧ್ಯಕ್ಷರು, FKCCI ಬೆಂಗಳೂರು ಇವರುಗಳು ಮಾತನಾಡಿ, ಕೃಷಿ ಮಾರುಕಟ್ಟೆಗಳು ಸವಿಸ್ತಾರವಾಗಿರಬೇಕು, ಹಾಗೆಯೇ ಸರ್ಕಾರಕ್ಕೆ ಆದಾಯವನ್ನು ತಂದುಕೊಡುವಂತಿರಬೇಕು. ಬಂಡವಾಳ ಹೂಡಿಕೆಗೆ ಇಂತಹ ಕಾರ್ಯಕ್ರಮಗಳು ಉತ್ತೇಜನವನ್ನು ನೀಡುತ್ತದೆ. ಲೇಬರ್ಲೆಸ್ ಹಾಗೂ ಹೆಚ್ಚಿನ ಉತ್ಪಾದನೆಗೆ ಉತ್ತೇಜನವನ್ನು ನೀಡುವಂತಹ ಕೃಷಿ ಕಾರ್ಯಕ್ರಮಗಳನ್ನು ಸಂಶೋಧನೆ ಮಾಡಬೇಕು ಎಂದು ಮತ್ತು ರೈತರ ಆದಾಯ ಇಂತಹ ಕಾರ್ಯಕ್ರಮಗಳ ಮೂಲಕ ದ್ವಿಗುಣ ಆಗಬೇಕೆಂದು ತಮ್ಮ ಮುಖ್ಯ ಅತಿಥಿ ಭಾಷಣದಲ್ಲಿ ಮಾಹಿತಿಯನ್ನು ನೀಡುತ್ತಾ, ನಮಗೆ ಯೂನಿವರ್ಸಿಟಿಯಿಂದ ತಾವುಗಳೆಲ್ಲ ಬಂದು ನಾವು ರಿಸರ್ಚು ಡೆವಲಪ್ ಮಾಡಿದ್ದೀವಿ, ಅದನ್ನೆಲ್ಲ ನಾವು ಮಾರ್ಕೆಟಿಂಗ್ ಮಾಡಬೇಕು. ಬರೀ ನಾವು ಯೂನಿವರ್ಸಿಟಿ ಒಂದೇ ನಾವು ಇದ್ದರೆ ಆಗಲ್ಲ, ಅದಕ್ಕೆ ಇಂಡಸ್ಟ್ರಿಯವರು ಸೇರಿದ್ರೇ ಅದಕ್ಕೊಂದು ರೂಪ ಬರೋದು ಅಂತ ಕೇಳಿದ ತಕ್ಷಣ ನಮಗೂ ಸಂತೋಷ ಆಯಿತು. ಅದಕ್ಕೆ ನಾವೆಲ್ಲ ಇಲ್ಲೆಲ್ಲ ಭಾಳಷ್ಟು ಇಂಡಸ್ಟ್ರಿಯಲ್ಗಳು ಬಂದಿದ್ದಾರೆ, ಅವರು ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ತಾರೆ. ಖಂಡಿತ ಈ ಸಂದರ್ಭದಲ್ಲಿ ಹೇಳ್ತೀನಿ, ನೀವು ಮಾಡಿರೋಂಥ ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಟೆಕ್ನಿಕಲ್ಗೆ ನಾವು ಎಷ್ಟಾದರೂ ಅಷ್ಟು ಸಹಾಯ ಮಾಡಿ ನಿಮ್ಮ ಮಾರ್ಕೆಟ್ ಇದನ್ನು ಯೂನಿವರ್ಸಿಟಿ ಡೆವಲಪ್ ಮಾಡಿರೋ ಹೆಸರನ್ನ ನಾವು ಮುಂದೆ ತಗೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಫ್ಕೆಸಿ ವಾಣಿಜ್ಯ ಮತ್ತು ಕೈಗಾರಿಕೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಕೃಷಿ ಕ್ಷೇತ್ರದಲ್ಲೂ ತೊಡಸುವುದಕ್ಕೆ ಈ ಸಂವಾದ ಸಭೆಯನ್ನು ಉದಾಹರಣೆಯಾಗಿದೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯನ್ನು ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು 8/5/1916 ಸ್ಥಾಪಿತವಾಯಿತು. ಎಫ್ಕೆಸಿ ತನ್ನ ಎಲ್ಲ ಸದಸ್ಯರಿಗೆ ಮಾರ್ಗದರ್ಶನ ನೀಡಿ ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಚರ್ಚೆ, ನಿಯಂತ್ರಣ, ತೆರಿಗೆ ವಿಷಯದಲ್ಲಿ ಸಮಾಲೋಚನೆ, ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಪಾಲ್ಗೊಳ್ತೀವಿ. ಮತ್ತು ಇವಾಗ ಎಫ್ಕೆಸಿ 105ನೇ ವರ್ಷದ ಅಸ್ತಿತ್ವದಲ್ಲಿ ಕಾರ್ಯ ನಡೀತಿದೆ. ಎಫ್ಕೆಸಿ ವಾಣಿಜ್ಯ ಮತ್ತು ಕೈಗಾರಿಕೆಯಲ್ಲಿ ಸುಮಾರು ನಮಗೆ 4,000 ಜನ ಮೆಂಬರ್ಸ್, ಡೈರೆಕ್ಟ್ ಮೆಂಬರ್ಸ್ ಇದ್ದಾರೆ. 250 ಅಸೋಸಿಯೇಷನ್ಸ್ ಇದೆ, 30 ಡಿಸ್ಟ್ರಿಕ್ಟ್ ಚೇಂಬರ್ಸ್ ಇದೆ. ಇದರ ಹಿಂದೆ ನಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಒಂದು 6 ಲಕ್ಷ MSME ಉದ್ಯಮಿಗಳಿದ್ದಾರೆ, 12 ಲಕ್ಷ ಟ್ರೇಡರ್ಸ್ ಇದ್ದಾರೆ. ಇವೆಲ್ಲ ಒಳಗೊಂಡು ಸರ್ವಿಸ್ ಎಲ್ಲ ಸುಮಾರು 20 ಜನಕ್ಕೆ ನಾವು ಸೇವೆ ಸಲ್ಲಿಸ್ತೀವಿ. ಎಫ್ಕೆಸಿ ಕೆಲಸ ಏನು ಅಂದರೆ ವಾಣಿಜ್ಯ ಕ್ಷೇತ್ರದಲ್ಲಿ ಏನು ತೊಂದರೆ ಇದ್ರೂ ನಾವು ಪ್ಯಾರಲಲ್ ಆಗಿ ಗೌರ್ಮೆಂಟ್ಗೆ ಬ್ರಿಡ್ಜ್ ಆಗಿ ನಾವು ಕೆಲಸ ಮಾಡ್ತೀವಿ. ಎನಿ ಪಾಲಿಸಿ ಮೇಕಿಂಗಲ್ಲಿ ನಮಗೆ ಸರ್ಕಾರ ನಮ್ಮನ್ನು ಕರೀತಾರೆ, ಪಾಲಿಸಿ ಮೇಕಿಂಗ್ ಮಾಡ್ಕೊಳ್ತೀವಿ, ಟ್ಯಾಕ್ಸೇಷನ್ ವಿಚಾರದಲ್ಲಿ ಮಾಡ್ತೀವಿ, ಅಭಿವೃದ್ಧಿ ಪರವಾಗಿ ಮಾಡ್ತೀವಿ. ಈ ಥರ ನಾವು ಸಹಕಾರ, ನಮ್ಮ ವಾಣಿಜ್ಯ ಉತ್ಪನ್ನಗಳು ಮಾರುಕಟ್ಟೆ ಆಗಬೇಕು, ಸರ್ಕಾರಕ್ಕೂ ಆದಾಯ ಬರೋ ರೀತಿಯಲ್ಲಿ ನಾವು ಅವರಿಗೆ ನಾವು ಸಜೆಷನ್ಸ್ ಕೊಡ್ತೀವಿ. ಮತ್ತು ಎಫ್ಕೆಸಿ ಜಾಗೃತಿ ವಿಶ್ವ ವ್ಯಾಪಾರ ಸಂಘಗಳ ಸದಸ್ಯ ಹೊಂದಿದ್ದು ಕರ್ನಾಟಕದಲ್ಲಿ ಕೈಗಾರಿಕೆ ಮತ್ತು ವಿದೇಶ ಸಂಸ್ಥೆಗಳ ನಡುವೆ ವಾಣಿಜ್ಯ ಸಂವಹನವನ್ನು ಎಫ್ಕೆಸಿ ಉತ್ತೇಜಿಸುತ್ತಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಸಂಸ್ಥೆಗಳೊಂದಿಗೆ ಸಂವಾದ ನಡೆಸಿ ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆ ಪ್ರಯತ್ನಿಸುತ್ತಾ ರಾಜ್ಯ ಸರ್ಕಾರ ಮತ್ತು ನಿರಂತರ ಸಂಪರ್ಕದಲ್ಲಿದೆ. ನಮ್ಮ ಮಹಾಸಂಸ್ಥೆ ಅನೇಕ ವಿದೇಶ ವಾಣಿಜ್ಯ MOU ಮಾಡಿಕೊಂಡಿದೆ. ಸುಮಾರು ನಾವು ಎಫ್ಕೆಸಿ ಸುಮಾರು ಇವತ್ತು 75 ವಿದೇಶಗಳಲ್ಲಿ MOU ಮಾಡಿಕೊಂಡಿದ್ದೀವಿ. ಮಾರುಕಟ್ಟೆ ಮಾಡೋದು ನಾವು ಮುಂದಿನ ಹೆಜ್ಜೆಯಲ್ಲಿ. ಇದಕ್ಕೆಲ್ಲ ನಮ್ಮಲ್ಲಿ ಪೇಟೆಂಟ್ ಮಾಡಿ ತಗೊಂಡ್ರೆ ನಾವು ಇದು ವಿದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ಬೋದು. ನಮ್ಮ ಕೃಷಿಯಲ್ಲಿ ಇವತ್ತು ನ್ಯೂ ಇನ್ನೋವೇಷನ್ ಏನಿದೆಯೋ, ಯಾಕೆಂದರೆ ಮ್ಯಾನ್ ಪವರ್ ಇವತ್ತು ಕಾಸ್ಟ್ಲಿ ಆಗಿದೆ. ರೈತನಿಗೆ ಇವತ್ತು ಒಬ್ಬನಿಗೆ 300-400 ರೂಪಾಯಿ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿದ್ರೆ ವರ್ಕೌಟ್ ಆಗೋದಿಲ್ಲ ಅನ್ನೋದು ಕೇಳಿ ಬರ್ತಾ ಇದೆ. ಅದಕ್ಕೆ ಲೇಬರ್ ಲೆಸ್ ಮೋರ್ ಪ್ರೊಡಕ್ಟಿವಿಟಿ ಅಂತ ಮಿಷಿನ್ಗಳಿಗೆ ಬಹಳಷ್ಟು ಬೇಡಿಕೆ ಇದೆ. ಎಫ್ಕೆಸಿಸಿಐ ಕಳೆದ 13 ವರ್ಷಗಳಿಂದ ಆಯೋಜಿಸುತ್ತಿರುವ ಮಂಥನ್ ಯುವ ಮನಸ್ಸಿಗೂ ಉದ್ಯಮಶೀಲತೆ ಮನೋಭಾವ ಬೆಳೆಸಲು ಪ್ರೋತ್ಸಾಹಿಸುತ್ತಿರುವ ಉದ್ಯೋಗ ಹುಡುಕಲು ಬದಲು ಉದ್ಯೋಗ ಸೃಷ್ಟಿ ಕರ್ತರಾಗಲು ಪ್ರಯತ್ನಿಸುತ್ತಿರುವ ಈ ಕಾರ್ಯಕ್ರಮದಲ್ಲಿ ಕಳೆದ 5-6 ವರ್ಷದಿಂದ ರಾಯಚೂರು ಇಲ್ಲಿಯ ಕೃಷಿ ವಿದ್ಯಾರ್ಥಿಗಳು ಅದರಲ್ಲಿ ಭಾಳಷ್ಟು 4-5 ವರ್ಷದಿಂದ ರಾಯಚೂರು ಕ್ಯಾಂಪಸ್ಗೆ ಇದರ ವಿನ್ನರ್ಸ್ ಆಗಿದ್ದಾರೆ. ಅದು ಒಂದು ಸಂತಸ ವಿಷಯ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿ ಸದಸ್ಯನಾದ ನಾನು ಬಸವರಾಜ ಬೊಮ್ಮಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಈ ಬಿಜೆ ಪುಟ್ಟಸ್ವಾಮಿ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿ ಅಧ್ಯಕ್ಷತೆ ಇತ್ತೀಚೆಗೆ ಕಳೆದ 10 ದಿನಗಳ ಹಿಂದೆ ಒಂದು ಸಭೆ ಕರೆದಿದ್ದರು. ಕರ್ನಾಟಕದಲ್ಲಿ ರೈತರ ಇನ್ಕಮ್ ಡಬಲ್ ಮಾಡಬೇಕು ಅನ್ನೋದು ಪ್ರೈಮ್ ಮಿನಿಸ್ಟರ್ದು 2023 ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ನೀವೇನು ಸಜೆಷನ್ ಕೊಡ್ತೀರಾ ಅಂತ ಕೇಳಿದ್ರು. ನಾವು ಭಾಳಷ್ಟು ರೈತರ ದ್ವಿಗುಣ ಮಾಡೋದಕ್ಕೆ ಇವಾಗ ಏನೇನು ಬೇಕು ಅನ್ನೋದು, ಒಂದು ರೈತನಿಗೆ ನೀರು ಬೇಕು, ಕರೆಂಟ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಇದೆಲ್ಲ ಬೆಳೆದಿದ್ದನ್ನು ಕರ್ಕೊಂಡು ಹೋದರೆ ಅದು ಮಾರ್ಕೆಟ್ ಇಲ್ಲ ಅಂದರೆ ಅದನ್ನೇನು ಮಾಡೋದು ಪ್ರಾಡಕ್ಟ್ ಅನ್ನೋದೊಂದು ಕ್ವಶನ್ ಬಂತು. ಅದಕ್ಕೆ ನಾನೊಂದು ಸಜೆಷನ್ ಮಾಡಿದ್ದೀನಿ, ಪ್ರತಿ ಪಂಚಾಯಿತಿ ಲೆವೆಲಲ್ಲಿ ಒಂದು PPP ಮಾಡಲಾಗಲಿ ಇಲ್ಲ ಸರ್ಕಾರದ್ದಾಗಲಿ ಒಂದು ಕೋಲ್ಡ್ ಸ್ಟೋರೇಜ್ ಇರಬೇಕು. ರೈತ ಇವತ್ತು ಮಾರ್ಕೆಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿರ್ತಾನೆ, 3 ದಿನ ಬಿಟ್ಟು ದುಡ್ಡು ಮಾರ್ಕೆಟ್ ಬಂದಾಗ ಅವನು ಬೆಳೆ ಮಾರ್ಕೊಂಡ್ರೆ ರೈತನಿಗೆ ಲಾಸ್ ಆಗಲ್ಲ ಅನ್ನೋದೊಂದು ಸಜೆಷನ್ ಕೊಟ್ಟಿದ್ದೀನಿ. ಮತ್ತು ಇನ್ಫ್ರಾಸ್ಟ್ರಕ್ಚರು, ಪ್ರತಿ ಹೆಕ್ಟರ್ಗೂ ಒಂದು ಗುಂಟೆ ಒಂದು ಕೃಷಿ ಹೊಂಡ ಮಾಡಿಸಿ, ಸರ್ಕಾರದಿಂದ ಮಾಡಿಸಿ. ನೀವು ರಾತ್ರಿ 6 ಗಂಟೆ ಕರೆಂಟ್ ಕೊಡ್ತೀರಾ, ಈಗಿನ ರೈತರು ಯಾರು ರಾತ್ರಿ ಹೋಗಿ ಕರೆಂಟ್ ನೀರು ಬಿಡೋದಿಲ್ಲ. ದಯವಿಟ್ಟು ಆಗಲಲ್ಲಿ 12 ಗಂಟೆ ಪವರ್ ಕೊಡಿ ರೈತನಿಗೆ, ಏನೂ ಆಗಲ್ಲ. ಯಾಕೆಂದರೆ ನಮ್ಮಲ್ಲಿ 6 ಲಕ್ಷ MW ನಮ್ಮಲ್ಲಿ ಎಕ್ಸಸ್ ಪವರ್ ಇದೆ. ಪಕ್ಕದ ರಾಜ್ಯಕ್ಕೆ 2.30 ರೂಪಾಯಿಗೆ ಸರ್ಕಾರ ಮಾಡುತ್ತೆ, ಅದನ್ನ ಯಾಕೆ ಮಾರಬೇಕು? ನೀವೇ ನಮ್ಮ ರೈತರಿಗೆ ಕೊಡಿ, ಇಲ್ಲಾಂದ್ರೆ ರೈತರು ಅಗಲಲ್ಲಿ ಯಾರಿಗಾದ್ರೂ ಮೀಟರ್ ಹಾಕ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಿ, ನಮ್ಮನಲ್ಲಿ 2-3 ರೂಪಾಯಿ ಚಾರ್ಜ್ ಮಾಡಿ ಯೂನಿಟ್ಗೆ. ಭಾಳಷ್ಟು ರೈತರು ಇದರಿಂದ ಬರ್ತಾರೆ. ಯುವ ಕೃಷಿಕರು, ರೈತರ ಮಕ್ಕಳೇ ಇದ್ದಾರೆ. ಇದಾದಮೇಲೆ ಒಂದು ರೈತರ ಮಕ್ಕಳಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟು, ಇವಾಗ ಹೊಸ ಇನೋವೇಷನ್ ಏನಿದೆ ಅಂತ ರೈತರ ಮಕ್ಕಳು ಮಾಡೋದಕ್ಕೆ ಪ್ರತಿ ಹೆಡ್ ಕ್ವಾರ್ಟರ್ಸಲ್ಲೂ ಒಂದು ಮಾಡಿ, ಅದಕ್ಕೆ ಒಂದು ರೈತ ಮಿತ್ರ ಅಂತ ಒಂದು ಸಹಾಯವಾಣಿ ಒಂದು ಮಾಡಿ ಒಂದೊಂದು ಪಂಚಾಯಿತಿಯಲ್ಲೂ ಇರಬೇಕು. ಆವಾಗ ಮುಂದಿನಲ್ಲಿ ಏನು ಬೆಳಿಬೋದು, ಏನು ಮಾರ್ಕೆಟ್ ಏನು ಬರುತ್ತೆ ಅನ್ನೋದನ್ನ ಇದನ್ನೆಲ್ಲ ಸಜೆಷನ್ ಮಾಡಿದ್ದೀನಿ ಮುಖ್ಯಮಂತ್ರಿಗಳು. ಇದನ್ನೆಲ್ಲ ಅವರು ಖಂಡಿತ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ಇದ್ರ ಮೇಲೆ ಇನ್ನೊಂದು ಸತಿ ಚರ್ಚೆ ಮಾಡೋಣ ಅಂತ ರೀಸೆಂಟಾಗಿ 10 ದಿನದ ಕೆಳಗೆ ಹೇಳಿದ್ದಾರೆ. ಇಷ್ಟು ಹೇಳಿ, ಮತ್ತು ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂತ ಸರ್ಕಾರ ಈಗಾಗಲೇ ಘೋಷಿಸಿದೆ. ಅದು ಘೋಷಿಸಿದ್ರೆ ಸಾಲದು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅಲ್ಲಿ ಬೆಳೆದಂಥದ್ದು ಏನು ಮಾಡಬೇಕು ಅನ್ನೋದಕ್ಕೆ ಪ್ರತಿ ಡಿಸ್ಟಿಕ್ಕಲ್ಲೂ 50 ಎಕರೆನ ಫುಡ್ ಪಾರ್ಕ್ ಅಂತ ಮಾಡಬೇಕು. ಫುಡ್ ಪಾರ್ಕ್ ಮಾಡಿದ್ರೆ ಅಂದರೆ ಕೃಷಿ ಯಾರೋ ಫಾರ್ಮರೇ ಬೇಕಾದರೆ ಅಲ್ಲಿ ಇಂಡಸ್ಟ್ರಿ ಹಾಕ್ಕೊಂಡು ವ್ಯಾಲ್ಯೂ ಪ್ರೊಡಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಆ ಇದಕ್ಕೆ ತೊಗೊಂಡೋಗಿ ಅವ್ರು ಅಲ್ಲಿ ಮಾರಿದ್ರೆ ಡೈರೆಕ್ಟ್ ಮಾರಿದ್ರೆ ಅವ್ರಿಗೆ ದುಡ್ಡು ಜಾಸ್ತಿ ಸಿಗುತ್ತೆ ಅನ್ನೋದು ಒಂದು ಸಜೆಷನ್ ಮಾಡಿದ್ದೀನಿ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ತ್ರಿವಿಕ್ರಮ್ ಜೋಶಿ ಅಧ್ಯಕ್ಷರು, RDCCI ಹಾಗೂ ಮಾನ್ಯ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇವರುಗಳು ಮಾತನಾಡುತ್ತಾ, ಕರ್ನಾಟಕ ರಾಜ್ಯದ 4 ವಿಶ್ವವಿದ್ಯಾಲಯಗಳ ಪೈಕಿ, ನಾವು ತೋಟಗಾರಿಕೆಯನ್ನು ತಗೊಂಡ್ರೆ 5 ವಿಶ್ವವಿದ್ಯಾಲಯಗಳ ಪೈಕಿ ಈ ರೀತಿ ಆವಿಷ್ಕಾರಗಳನ್ನು ಕಮರ್ಷಿಯಲ್ ಪ್ರೊಡಕ್ಷನ್ಗೆ ಹಾಕ್ತಕ್ಕಂಥ ಒಂದು ಪ್ರಯೋಗ ಪ್ರಯತ್ನ ರಾಜ್ಯದಲ್ಲಿ ಮೊದಲು ಅನ್ನಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತು ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು, ಯಾಕೆಂದರೆ ಜನವರಿ ಫೆಬ್ರವರಿಯಿಂದ ಪ್ರಾರಂಭ ಆದಂಥ ಈ ಚಿಂತನೆ ಮಾರ್ಚ್ ಏಪ್ರಿಲಲ್ಲಿ ಮತ್ತೆ ಕೋವಿಡ್ 2ನೇ ಅಲೆ ಬಂದದ್ದಕ್ಕಾಗಿ ಸ್ಥಗಿತಗೊಳಿಸಲಾಗಿತ್ತು. ಕಳೆದ 5-6 ತಿಂಗಳಲ್ಲಿ ಬಾರಿ ಬಾರಿಗೂ ನಾವು FKCCI ಮೀಟಿಂಗ್ ಇದ್ದಾಗ ಒಮ್ಮೆ ನಾನು ಇದರ ಚರ್ಚೆಯನ್ನು ನಮ್ಮ ಮ್ಯಾನೇಜಿಂಗ್ ಕಮಿಟಿಯಲ್ಲಿ ಮಾಡ್ತಾ ಇದ್ದೆ, ಇದಾಗಬೇಕು ನಡಿಬೇಕು ಅಂತ. ನನಗೆ ಮಾನ್ಯ ರಾಜ್ಯಪಾಲರು ಇಲ್ಲಿ ನೇಮಕಾತಿ ಮಾಡಿದಾಗ ಅಗ್ರೋ ಇಂಡಸ್ಟ್ರಿಯಲೈಸ್ ಕ್ಯಾಟಗರಿಯಲ್ಲಿ ನಮಗೆ ನೇಮಕಾತಿ ಮಾಡಿದರು. ಅಗ್ರೋ ಇಂಡಸ್ಟ್ರಿಯಲ್ ಕ್ಯಾಟಗರಿಯಲ್ಲಿ ಮಾಡಬೇಕಾದ ಕೆಲಸ ಏನು ಅಂದರೆ, ಈ ಒಂದು ರಿಸರ್ಚ್ಗಳು ಭೂಮಿಗೆ ಬರಬೇಕು ಅಥವಾ ಒಂದು ಪ್ರಯೋಗಕ್ಕೆ ಬರಬೇಕು, ಪ್ರಾಕ್ಟಿಕಲ್ಲಾಗಿ ರೈತರಿಗೆ ಉಪಯೋಗ ಆಗಬೇಕು ಅಂದರೆ ಅವು ಕಮರ್ಷಿಯಲ್ ಪ್ರೊಡಕ್ಷನ್ ಆಗಿ ಎಕಾನಮಿ ವಯಬಲ್ ಆಗಿ ರೈತರಿಗೆ ಉಪಯೋಗ ಆದಾಗ ಮಾತ್ರ, ಅಥವಾ ನಮ್ಮ ಫುಡ್ ಪ್ರಾಡಕ್ಟ್ಸ್ ಆದರೆ ಎಂಡ್ ಯೂಸರ್ ಸಾರ್ವಜನಿಕರ ಉಪಯೋಗ ಆದಾಗ ಮಾತ್ರ ಅವು ಆವಿಷ್ಕಾರಗೊಂಡದ್ದಕ್ಕೂ ಸಾರ್ಥಕ, ಮಾಡಿದವ್ರಿಗೂ ಒಂದು ಸಮಾಧಾನ ಇರುತ್ತೆ. ಅದರ ಜೊತೆಗೆ ನಾವು ಇದೊಂದೇ ಯೂನಿವರ್ಸಿಟಿ ಅಲ್ಲ, ಬೇರೆ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಹೊಸ ಹೊಸ ಆವಿಷ್ಕಾರಗಳು ಪ್ರಾಜೆಕ್ಟ್ ರೂಪದಲ್ಲಿ ಫೈಲ್ ರೂಪದಲ್ಲಿ ಒಳಗಡೆ ಕಬೋರ್ಡಲ್ಲಿ ಕೂತಂಥ ಉದಾಹರಣೆಗಳಿದೆ. ಆದರೆ ಅದನ್ನು ನಾವು ಪ್ರಯೋಗಕ್ಕೆ ಬಂದಾಗ ಅದರಲ್ಲಿ ಈಗ ಇವತ್ತು ನಾವು ತೋರಿಸೋದು ಬರೀ 10%, 487 ಪ್ರಯೋಗಗಳಲ್ಲಿ ಯೂನಿವರ್ಸಿಟಿಯಿಂದ 50 ಪ್ರಯೋಗಗಳನ್ನು ಮಾತ್ರ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಅಂದರೆ ಇನ್ನೂ ಸಾಕಷ್ಟು ಇದೆ, ಯಾವು ಒಳ್ಳೇದನ್ನಿಸಿದೆ, ಯಾವು ಬೆಟರ್ ಅನ್ಸಿ ಬೆಸ್ಟ್ ಅನಿಸಿದೆ ಅದನ್ನು ನಾವು ಮುಂದಿಡಲಿಕ್ಕೆ ಪ್ರಯತ್ನವನ್ನು ಮಾಡಲಾಗಿದೆ. ಇದನ್ನು ಬಂದಂಥವರೇ ಮಾಡಬೇಕು ಅಂತಲ್ಲ, ಒಂದು ವೇದಿಕೆಯನ್ನು FKCCI ಇವತ್ತು ಒದಗಿಸ್ಕೊಟ್ಟಿದೆ. ಅಲ್ಲಿ ನಮ್ಮದು ವಿಶ್ವೇಶ್ವರಯ್ಯ ಒಂದು ರಿಸರ್ಚ್ ಸೆಂಟ್ರ್ ಇದೆ ನಮ್ಮಲ್ಲಿ, ನಮ್ಮ ಎಲ್ಲ ಸದಸ್ಯರು ಅಲ್ಲಿಂದ ತಗೊಂಡಂಥ ಈ ಆವಿಷ್ಕಾರಗಳ ಪ್ರಯೋಗಗಳನ್ನು ಒಂದು ಸಾರಿ ನಾವು ಯೂನಿವರ್ಸಿಟಿ ಜೊತೆ FKCCI MOU ಆಯಿತು ಅಂದರೆ ಇಲ್ಲಿ ಎಲ್ಲ ಪ್ರಯೋಗಗಳನ್ನು ನಾವು ನಮ್ಮ ಎಂಟರ್ಪ್ರಿನರ್ಗಳಿಗೆ, ವಿಶೇಷವಾಗಿ ಸ್ಟಾರ್ಟಪ್ ಮತ್ತು ಹೊಸ ಫಸ್ಟ್ ಜನರೇಷನ್ ಎಂಟರ್ಪ್ರಿನರ್ ಏನು ಕರಿತೇವೆ ಅಂಥವ್ರಿಗೆ ಇದರಿಂದ ಸಾಕಷ್ಟು ಉಪಯೋಗ ಆಗಂಥ ಅವಕಾಶಗಳಿದೆ. ಮತ್ತು ಈ ಪ್ರೊಡಕ್ಷನ್ ಬಂದಾಗ ಮಾತ್ರ ಅದಕ್ಕೆ ಅನುಕೂಲ ಆಗ್ತದೆ. ಆದರೆ ನನ್ನ ಒಂದು ಸ್ವಾರ್ಥ ಏನು ಅಂದರೆ, ಈಗಾಗಲೇ ಜಿಲ್ಲಾಧಿಕಾರಿಗಳು ಭಾಳ ಸೂಕ್ಷ್ಮವಾಗಿ ಹೇಳಿದರು, ಯಾರೇ ಇಂಡಸ್ಟ್ರಿ ಇದ್ರ ಬಗ್ಗೆ ಕಮರ್ಷಿಯಲ್ ಪ್ರೊಡಕ್ಷನ್ ಪ್ರಾರಂಭ ಮಾಡೋದಾದರೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದರು. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಆಸ್ಪಿರೇಷನಲ್ ಜಿಲ್ಲೆಯಲ್ಲಿ ಬರ್ತಾ ಇರೋದ್ರಿಂದ ವಿಪುಲವಾದಂಥ ಇಂಡಸ್ಟ್ರಿಯಲ್ ಲ್ಯಾಂಡ್ ಇದೆ, ಸಾಕಷ್ಟು ಅಕ್ಕಪಕ್ಕದಲ್ಲಿ 2 ನದಿಗಳ ನೀರಿದೆ, ಪ್ರೊಡಕ್ಷನ್ ಆಫ್ ಪವರ್ ನಮ್ಮಲ್ಲೇ ಆಗ್ತದೆ ಇಡೀ ರಾಜ್ಯದ 40%. ಹಾಗಾಗಿ ರಸ್ತೆ ಹಾಗೂ ರೈಲ್ವೆ ಎಲ್ಲವೂ ಅವಕಾಶಗಳು ರಾಯಚೂರಲ್ಲಿ ಲಭ್ಯ ಇದೆ. ನಾನು ಕೈಗಾರಿಕೋದ್ಯಮಗಳಲ್ಲಿ ಕೇಳೋದು ಒಂದೆ, ನಿಮ್ಮ ಇನ್ವೆಸ್ಟ್ಮೆಂಟನ್ನು ಈ ಭಾಗದಲ್ಲಿ ಮಾಡೋದ್ರಿಂದ ಸರ್ಕಾರದ ಸಬ್ಸಿಡಿ ಕೊಡೋ ಜೊತೆಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ಮುಖಾಂತರ ಮಾಡೋ ಪ್ರಯತ್ನವನ್ನು ವಾಣಿಜ್ಯೋದ್ಯಮ ಸಂಘ ಸಹಿತ ಮಾಡಲಿಕ್ಕೆ ಮುಂದಿದೆ. ನಿಮ್ಮ ಜೊತೆ ನಾವು ಭಾಗವಹಿಸ್ತೇವೆ, ನಿಮಗೆ ಬೇಕಾದ ಸವಲತ್ತು ಸೌಲಭ್ಯಗಳನ್ನು ಒದಗಿಸುವಂಥ ಪ್ರಯತ್ನ ಮಾಡ್ತೇವೆ. ಈ ಸಾಕಷ್ಟು ಆವಿಷ್ಕಾರಗಳಲ್ಲಿ ವಿಶೇಷವಾಗಿ ಈ ಜೈವಿಕ ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರ್ ಬಂದಾಗ ಕೆಲವು ಪೇಟೆಂಟ್ಗಳನ್ನು ಅಥವಾ ಕೆಲವು ಪರ್ಮಿಷನ್ಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯಸ್ಥಿಕೆಯಿಂದ ತಗೋಬೇಕಾಗುತ್ತೆ. ಈಗಾಗಲೇ ಯೂನಿವರ್ಸಿಟಿ ಪ್ರಯತ್ನ ಮಾಡಿದಾಗ್ಯೂ ಕೂಡ 2-3 ವರ್ಷ ಆಗ್ತಾ ಇದೆ ಆ ಒಂದು ಪ್ರಯತ್ನ. ಅದಕ್ಕೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡೋ ಜೊತೆಗೆ ಕೇಂದ್ರ ಸರ್ಕಾರದೊಂದಿಗೂ ರಾಜ್ಯ ಸರ್ಕಾರ ಮತ್ತು ಮಂತ್ರಿಗಳು ಮುತುವರ್ಜಿ ವರ್ಜಿ ಮಾಡಬೇಕಾಗತ್ತೆ. ಅಂಥ ಪರ್ಮಿಷನ್ ಕೊಡಮಾಡೋಂಥ ವ್ಯವಸ್ಥೆ ಆದರೆ ಸಹಜವಾಗಿ ಕೈಗಾರಿಕೋದ್ಯಮಗಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ವ್ಯವಸ್ಥೆಗೆ ಒಂದು ಟೀಮನ್ನು ಯೂನಿವರ್ಸಿಟಿ ಮತ್ತು ಎಫ್ ಕೆ ಸಿ ಸಿ ಜೊತೆಗೆ ಸೇರಿ ಒಂದು ಟೀಮನ್ನು ಮಾಡಿದರೆ ಅವರು ಕೂತ್ಕೊಂಡು ಏನೇನು ಹರ್ಡಲ್ಸ್ ಇದೆ, ಎಲ್ಲೆಲ್ಲಿ ನಾವು ಪರ್ಮಿಷನ್ ತೊಗೋಬೇಕಾಗತ್ತೆ, ಅದನ್ನು ಸರಳೀಕರಣಗೊಳಿಸೋ ಜೊತೆಗೆ ಕೇಂದ್ರ ಸರ್ಕಾರದೊಂದಿಗೂ ನಾವು ಬೇಕಾದಂಥ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋ ಜೊತೆಗೆ ಅಂದರೆ ಫಾಸ್ಟಾಗಿ ಮಾಡಿ ಆ ಕೈಗಾರಿಕೆಗಳಿಗೆ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಕೃಷಿ ತಂತ್ರಜ್ಞಾನಗಳ ವಾಣಿಜ್ಯಕರಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಕೆಎನ್ ಕಟ್ಟಿಮನಿ ಕುಲಪತಿಗಳು ಇವರು ವಹಿಸಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡೆದು ಬಂದ ಹಾದಿ, ಅದರ ಸಾಧನೆ, ಮುಂಬರುವ ದಿನಗಳಲ್ಲಿ ಇದರ ಯೋಜನೆಗಳನ್ನು ಕಾರ್ಯಕ್ರಮದಲ್ಲಿ ತೆರೆದಿಟ್ಟಿದ್ದು ಹೀಗೆ. ಈ ವಿಶ್ವವಿದ್ಯಾಲಯ 2018-19 700 ವಿಶ್ವವಿದ್ಯಾಲಯದಲ್ಲಿ ಈ ವಿಶ್ವವಿದ್ಯಾಲಯ UAS ರಾಯಚೂರು 28ನೇ ಶ್ರೇಣಿ ಅಂದರೆ ಕೃಷಿ ವಿಶ್ವವಿದ್ಯಾಲಯ ಅಂತೆ ರಾಷ್ಟ್ರಮಟ್ಟದ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ 28ನೇ ಸ್ಥಾನ ಪಡೆದಿದೆ. ನಂತರ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಶಿಫಾರಸಿನೊಂದಿಗೆ 5-star ಅಂತ ಇರ್ತವೆ. ಅದು 17-18 ಸಾಲದಲ್ಲಿ ಈ ನಮ್ಮ ವಿಶ್ವವಿದ್ಯಾಲಯಕ್ಕೆ 4-star ಅಂತ ಬಂದಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನನಗನ್ನಿಸಿದ ಮಟ್ಟಿಗೆ ಈ ವರ್ಷ 5-star ಆಗೇ ಆಗ್ತದೆ, ನನಗೆ ನಂಬಿಕೆ ಇದೆ. ಅದು ಅಲ್ಲದೆ ವಿಶ್ವವಿದ್ಯಾಲಯ ಸತತ ಪ್ರಯತ್ನದಿಂದಾಗಿ 12/2/2020 ಮುಂಬೈ ತಾಜ್ಲ್ಯಾಂಡ್ ಹೋಟೆಲ್ ನಡೆದಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಕೃಷಿ ಸಂಸ್ಥೆ ಪ್ರಶಸ್ತಿಗೆ UAS ರಾಯಚೂರು ಡ್ಯೂರಿಂಗ್ ದ ಇಯರ್ 2020 ಅದು ಕೂಡ ಈ ವಿಶ್ವವಿದ್ಯಾಲಯಕ್ಕೆ ಗಿರಿಮೆಯನ್ನು ಹೆಚ್ಚಿದೆ. ಅದು ಅಲ್ಲದೆ ವಿಶ್ವವಿದ್ಯಾಲಯ 2019 2024 ವಿಶ್ವವಿದ್ಯಾಲಯದ ಮಾನ್ಯ ನವೀಕರಣ ಹೊಂದಿದೆ ಅಂದರೆ ಅಕ್ರಿಡಿಟೇಷನ್ ಅಪ್ ಟು 2024 2019 ಈ ವಿಶ್ವವಿದ್ಯಾಲಯ ಅಕ್ರಿಡಿಟೇಷನ್ ICAR ಆಗಿಲ್ಲ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ. ಅದೂ ಅಲ್ಲದೆ ಈ ಗುಲ್ಬರ್ಗಾ ತೊಗರಿ ಭೌಗೋಳಿಕ ಸೂಚಕ GI Tag ಈ ತೂರ್ GI Tag ಏನು ಬಂತು ಅದು ಮೊದಲೇ 17-18 ಮೊದಲೇ ಅವರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಅದು ಬಂದದ್ದು ನಮಗೆ 18-19 ಈ GI Tag ಅಂತ ಬಂದಿದೆ. ಆ ಏನು ಆ ತೊಗರಿ ಬೇಳೆ ಏನಿದೆ ಭಾಳ ಒಳ್ಳೆಯ ರೀತಿಯಲ್ಲಿದೆ ಅಂಥೇಳಿ ನಮ್ಮ GI Tag ಸಿಕ್ಕಿದೆ. ಅದು ಕೂಡ ರೈತರಿಗೆ ಒಂದು ಬೆಂಬಲ ನೀಡ್ತದೆ. ಅದೇ ರೀತಿಯಾಗಿ ಈಗಾಗಲೇ ನಾವು ಟೆಕ್ನಾಲಜಿಯಲ್ಲಿ ನೋಡಿದ್ದು ಒಂದು 2-3 ಆವಿಷ್ಕಾರಗಳನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಆಮೇಲೆ AICRPN ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಟೆಕ್ನಾಲಜಿ ನಮ್ಮ ವಿಶ್ವವಿದ್ಯಾಲಯ ಟೋಟಲ್ 36 ಕೇಂದ್ರಗಳಿದ್ದಾವೆ ನಮ್ಮ ಭಾರತದಲ್ಲಿ. ನಮ್ಮ ವಿಶ್ವವಿದ್ಯಾಲಯದ ಈ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಏನಿದೆ 3ನೇ ಸ್ಥಾನ ಪಡೆದಿದೆ ಈ 18-19 ದಿಸ್ ಈಸ್ 3rd ಪೊಸಿಷನ್ ಇನ್ ಇದರಲ್ಲಿ. ಆಮೇಲೆ ಇನ್ನೊಂದು ಏನಂತಂದರೆ ಮಹತ್ವದ್ದು ವಿದ್ಯಾರ್ಥಿ ಶಿಕ್ಷಕ ಅನುಪಾತ ಅದು ಏನಿದೆ 18-19 ಕೈಗೊಂಡಾಗ ಈ ರಾಷ್ಟ್ರ ಮಟ್ಟದಲ್ಲಿ UAS ರಾಯಚೂರು ಸ್ಟುಡ್ ಟಾಪ್ ಪೊಸಿಷನ್. ಅದು ಅಲ್ಲದೆ ICAR IHR ಬೆಂಗಳೂರದಲ್ಲಿ ನಾವು ಒಂದು ಇದಕ್ಕೆ ಮೇಳಕ್ಕೆ ಹೋಗಿದ್ದೀವಿ ರಾಷ್ಟ್ರೀಯ ತೋಟಗಾರಿಕೆ ಮೇಳ, ಈ ವಿಶ್ವವಿದ್ಯಾಲಯ 2ನೇ ಸ್ಥಾನ ಪಡೆದು ಈ ನ್ಯಾಷನಲ್ ಲೆವೆಲ್ದಲ್ಲಿ ಪ್ರಚಲಿತವಾಗಿದೆ. ಆಮೇಲೆ ಇನ್ನೊಂದು ಏನಂದರೆ ಮಹೀಂದ್ರಾ ಸಮೃದ್ಧಿ ಇಂಡಿಯಾ ಸಂಸ್ಥೆಯಿಂದ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರ ಅದು 2020 ನ್ಯಾಷನಲ್ ಲೆವೆಲ್ದಲ್ಲಿ KVK ಕಲಬುರಗಿ ಸ್ಟುಡ್ ಫಸ್ಟ್ ಪೊಸಿಷನ್ ಟಾಪ್ ಇನ್ ಔಟ್ ಆಫ್ 722 KVKs. ಅದು ಅಲ್ಲದೆ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ರೈತರಿಗೆ ಏನು ಆ ರೈತರಿಗೆ ಸಮಗ್ರ ಕೃಷಿ ಯೋಜನೆಯಲ್ಲಿ ಶ್ರೀ ವೀರನ್ಗೌಡ ಅಂಥೇಳಿ ಕೊಪ್ಪಳ ಜಿಲ್ಲೆಯ ಎಂಕನಮರಡಿ ಇದು ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಯಿಂದ ಈ ರೈತರ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯಥಾಸ್ಥಿತಿಗೆ ಅಳವಡಿಸಿದ್ದಕ್ಕೆ ಅವರಿಗೆ ಟಾಪ್ ಪೊಸಿಷನ್ ಬಂದಿದೆ. ಅದು ಅಲ್ಲದೆ ಬಹಳ ಒಳ್ಳೆಯ ರೀತಿಯಲ್ಲಿ ಹೇಳಬೇಕು ಅಂದರೆ 2017 ಈ ವಿಶ್ವವಿದ್ಯಾಲಯದ ಪೊಸಿಷನ್ನು 60 2018 58ನೇ ಸ್ಥಾನ ಬಂತು. ನಾ 2018 ಬಂದಿದ್ದೀನಿ 2019 58ರಿಂದ ICAR ಲೆವೆಲ್ದಲ್ಲಿ ಈ ವಿಶ್ವವಿದ್ಯಾಲಯ 21ನೇ ಸ್ಥಾನ ಬಂದಿದೆ. ಇದು ಯಾಕೆ ಅಂತಂದರೆ ನಮ್ಮ ಆಡಳಿತ ಮಂಡಳಿ ಏನಿದಾರಲ್ಲ ಇಂಟರ್ನ್ಯಾಷನಲ್ ಅದು ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ ಅಂತ ಹೇಳಿ ನಾವು ಮಾಡಿದ್ದೀವಿ. ಈಗಾಗಲೇ ಒಂದು ವರ್ಷ ಆಯಿತು. ಅದರದ್ದು ಏನು ಮಹತ್ವ ಅಂತಂದರೆ ಈ ವಿಶ್ವವಿದ್ಯಾಲಯ ಗಿರಿಮೆಯನ್ನು ಹೆಚ್ಚಿಗೆ ಹೆಂಗೆ ಮಾಡ್ಕೋಬೇಕು ಅಂತನ್ನೋದು ನಾವೆಲ್ಲರೂ ಕೂಡಿ ವಿಚಾರ ಮಾಡಿ ಅದನ್ನು ಈ ವಿಶ್ವವಿದ್ಯಾಲಯದಕ್ಕೆ ನಾವು ಅಳವಡಿಸ್ಕೊತ ಇದ್ದೀವಿ. ಅದಕ್ಕೆ ಏನಾದರೂ ಮಾಡಬೇಕು ಅಂತಂದರೆ ಮೊದಲಕ್ಕೆ ಬೆನಿಫಿಟ್ ಆಗೋದು ರೈತರಿಗೆ. ಈ ರೈತರು ಯಾವುದೇ ಟೆಕ್ನಾಲಜಿ ಸರಳಿತ್ತು ಅಂದರೆ ಇಮ್ಮಿಡಿಯೇಟಾಗಿ ಕ್ಯಾಚ್ ಮಾಡ್ಕೋತಾರೆ. ನಾವು ವಾಣಿಜ್ಯೀಕರಣ ಮಾಡುವಂಥ ಅವಶ್ಯಕತೆಯೂ ಇರುವುದಿಲ್ಲ. ಅಂಥ ಪರ್ಕ್ಯುಲೇಷನ್ ಟೆಕ್ನಾಲಜಿ ಅದು ಏನಿರಬೇಕು, ಸಿಂಪಲ್ ಇರಬೇಕು, ಈಸಿಲಿ ಅಡಾಪ್ಟೆಡ್ ಬೈ ದಿ ರೈತರು ಇರಬೇಕು. ಆಮೇಲೆ ಅದು ರೊಕ್ಕ ಅದಕ್ಕೆ ಕಡಿಮೆ ಇರಬೇಕು ಅಂದ್ರೆ ಅಷ್ಟೇ ಬರ್ತಾರೆ ರೈತರು. ನೀವು ವಾಣಿಜ್ಯೀಕರಣ ಮಾಡಬೇಕು ಅಂದ್ರೆ ಭಾಳ ಜಾಸ್ತಿ ರೊಕ್ಕ ಇತ್ತು ಅಂತಂದ್ರೆ ರೈತರು ಯಾರೂ ಮುಂದೆ ಬರಲ್ಲ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು, ವಾಣಿಜ್ಯೋದ್ಯಮಿ ಸಂಘದ ಸದಸ್ಯರು, ವಾಣಿಜ್ಯೋದ್ಯಮಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಹಲವಾರು ತಂತ್ರಜ್ಞಾನಗಳ ಪ್ರದರ್ಶನ ವ್ಯವಸ್ಥೆಯನ್ನು ಮಾಡಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ಪ್ರಮೋದ್ ಕಟ್ಟಿ ಅವರು ನೆರವೇರಿಸಿದರೆ ವಂದನಾರ್ಪಣೆಯನ್ನು ಡಾಕ್ಟರ್ ಡಿಎಂ ಚಂದ್ರಗಿಯವರು ನಿರ್ವಹಿಸಿದರು. ಇದುವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು, ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘ ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅಭಿವೃದ್ಧಿಪಡಿಸಿದ ಕೃಷಿ ತಂತ್ರಜ್ಞಾನಗಳ ವಾಣಿಜ್ಯೀಕರಣ ಸಂವಾದ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ನೆರವು ಅಮರೇಶ್ ಆಸಿಹಾಳ್. ಈಗ ಕೇಳಿ ಮಾನ್ವಿ ತಾಲೂಕಿನ ಚಿಗಲ್ಪರವಿ ಗ್ರಾಮದ ಪ್ರಗತಿಪರ ರೈತರಾದ ವೀರಪ್ಪಗೌಡ ಅವರ ಬಾಳೆ ಬೇಸಾಯದ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಮಾನ್ವಿ ತಾಲೂಕು ಚಿಕಲ್ಪರವಿ ಗ್ರಾಮದ ವೀರಪ್ಪಗೌಡರು. ಇವರು ಇತ್ತೀಚೆಗೆ G9 ಬಾಳೆಯನ್ನು ಹಾಕಿದ್ದಾರೆ. G9 ಬಾಳೆ ಯಾವ ರೀತಿ ಹಾಕಿದರು, ಎಲ್ಲಿ ಸಸಿಗಳನ್ನು ತಂದರು, ಹೇಗೆ ಅನಿಸ್ತಾ ಇದೆ, ಬಾಳೆ ಬೆಳವಣಿಗೆ ಹೇಗಿದೆ ಅಂತಕ್ಕಂಥ ವಿಚಾರ, ಜೊತೆಗೆ ಯಾವ ರೀತಿ ಲಾಭವನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಬಾಳೆಯಿಂದ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಾ ಇದ್ದಾರೆ. ವೀರಪ್ಪಗೌಡ್ರೆ, ಬಾಳೆಯನ್ನು ತಾವು ಹಾಕಬೇಕಂತೇಳಿ ಯಾಕೆ ತಮಗೆ ವಿಚಾರ ಬಂತು ಬಾಳೆಯನ್ನು? ನಾವು ಬಾಳೆ ಹಾಕ್ಬೇಕಂತ ಉದ್ದೇಶ ಏನಂದರೆ, ನಾವು ಒಮ್ಮೆ ಇಲ್ಲಿ ಅಂಬಾಮಠದ ಬಳಿ ಮುಕ್ಕುಂದಿ ಹೋಗಿದ್ವಿ. ಅಲ್ಲಿ ಹನುಮಂತ್ ರೆಡ್ಡಿ ಎಂಬ ರೈತರು ಹೊಲ, ಬಾಳೆ ಹೊಲ 2 ಎಕರೆ ತೋಟದ, ಅದನ್ನು ಅಂಬಾಮಠಕ್ಕೆ ಹೋದಾಗ ಹಂಗೆ ಅವ್ರ ಊರಿಗೆ ಹೋಗಿ ನೋಡಿದಾಗ ಆ ತೋಟದ ನೋಡಿದ್ವಿ, ನಮಗೆ ಭಾಳ ಸಂತೋಷ ಆಯಿತು. ಅವರು 2 ಎಕರೆ ಬಾಳೆಯೊಳಗೆ ಒಂದೊಂದು ಬಾಳೆ ಗೊನೆ 70 to 75 kg ವರೆಗೆ ಬರ್ತಾವೆ ಎಂಬ ಒಂದು ನಾವು ಕಣ್ಣಾರೆ ನೋಡಿದ್ವಿ. ನಾವು ಯಾಕೆ ಮಾಡಬಾರ್ದು, ಈ ಭತ್ತದಿಂದ ಏನು ಲಾಭ ಇದೆ, ಭೂಮಿ ಕೆಡುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಬಂದು ನಾವು ಬಾಳೆ ಹಾಕಿದ್ವಿ 4 ಎಕರೆ. ಬಾಳೆ ಹಾಕೋ ಹೊತ್ತಿನಾಗ ಅವರೇನು ಬೆಂಗಳೂರಿಂದ ಸಸಿ ತಂದರು, ನಾನು ಮಹಾರಾಷ್ಟ್ರದಲ್ಲಿದ್ದ ಜಲ್ಲಾ ಕಂಪ್ನಿಯವ್ರದ್ದು ಆರ್ಡ್ರ್ ಕೊಟ್ಟು ತರಿಸಿದೆ. ತರಿಸಿದ ಮೇಲೆ ಹಚ್ಚಿದ್ವಿ. ಹಚ್ಚಿದ ಮೇಲೆ ನಮಗೇನಂತ ಅದಕ್ಕೆ ರೋಗಾಣುಗಳು ಅಂತ ಔಷಧ ಭಾಳ ಕಡಿಮೆ. ಅದೇನು ನೋಡಿದ್ರೆ ಎಲ್ಲರೂ ಬಂದು ನೋಡಿದ್ರು ರೋಗ ಇಲ್ಲ ರೋಗ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅಂತೂ ನಾವು ಭಾಳ ಹೊಡೆದಿಲ್ಲ, ಹೊಡೆದು ನಮ್ಮ 3-4 ಸಲ ಹೊಡೆದಿವಿ ಅಷ್ಟೇ. ಪ್ರೀಮಿಯರ್ ಸ್ಟೇಜ್ನ ಬೆಳೆ ಸಣ್ಣದಿರುವಾಗ ದೊಡ್ಡದಾದ ಮೇಲೆ ಅಂತೂ ಏನೂ ಇಲ್ಲ. ಅದಕ್ಕೇನಂದ್ರೆ ಪ್ರೊಟೆಕ್ಷನ್ ಅಂದರೆ ಗಾಳಿದೆ ಒಂದು ಭಾಳ ದೊಡ್ಡದಿವೆ, ಸುತ್ತ ಚಡೆ ಹಾಕ್ಬೇಕು ಎಲೆ ತೋಟಕ್ಕೆ ಹಾಕಿದ್ವು. ಆಮೇಲೆ ಎರಡನೇದು ಏನಂದರೆ ಡ್ರಿಪ್ ಮಾಡಿದಷ್ಟು ಭಾಳ ಒಳ್ಳೆಯದು. ಡ್ರಿಪ್ಲಿದ್ದ ಗೊಬ್ಬರ ವೇಸ್ಟ್ ಆಗೋಲ್ಲ, ನೀರು ವೇಸ್ಟ್ ಆಗೋದಲ್ಲ, ಅದು ನಾವು ಡ್ರಿಪ್ ಮಾಡಿದ್ದೇವೆ. ಅದೇನು ಒಂದು ಗೊನೆ 20-25 kg ಬಂದರೆ ಸಾಕು. ಇವತ್ತಿನ ದಾಣಿಯಲ್ಲಿ 10 ರೂಪಾಯಿ ಹೋದ್ರೆ ಸಹಿತ 25 kg 200 ರೈತರು 1,000 ಗಿಡ ಒಂದು ಎಕರೆಗೆ ಅಂದರೆ 2.5 ಲಕ್ಷ ಆಯಿತು. 1 ಲಕ್ಷ ಖರ್ಚು ಹೋದ್ರೆ 1.5 ಲಕ್ಷ ಎಕರೆಗೆ ಉಳುತ್ತೆ. ನಮ್ಮ ಪ್ಯಾಡಿ ಏನಿದೆ, ನಾವು 5 ಬೆಳೆ ತೊಗೊಂಡ್ರು 1.5 ಲಕ್ಷ ಉಳಿದಲ್ಲ. ಹೀಗಾಗಿ ಭೂಮಿಯೂ ಬಾಳೆ ತೊಡಕ್ಕೆ ಅದರಿಂದ ಆ ರೌದೆ ಅದು ಇದು ಏನು ಕೆಳಗೇನು ಬೀಳುತ್ತೆ, ಅದನ್ನು ನಾವು ಮಲ್ಚಿಂಗ್ ಮಾಡಿ ರುಟ್ ರೋಟ್ ಹೊಡೆದು ಬಿಟ್ಟರೆ ಮತ್ತೆ ಹೊಲಕ್ಕೆ ಸತ್ವನಾಗುತ್ತೆ, ಬಾಳೆ ಗಿಡಕ್ಕೂ ಸತ್ವಾಗುತ್ತೆ, ಭೂಮಿಯೂ ಮಣ್ಣು ಕೆಡೋದಲ್ಲ. ಈ ರೀತಿಯಾಗಿ ನಾವು ಪ್ಯಾಡಿ ಭಾಳ ಆದಷ್ಟು ಕಮ್ಮಿ ಮಾಡಿಕೊಂಡು ಈ ಬಾಳೆ ಹಾಕೋದು ಭಾಳ ಯೋಗ್ಯ. ಇನ್ನೊಂದು ಮಾರ್ಕೆಟಿಂಗ್ ಎಲ್ಲ ಕಡೆಗೆ ಇದೆ. ಇದು ಮೊದಲು ಹಿಂದಿನ ಕಾಲದಾಗ ಭಾಳ ಕಷ್ಟ ಇತ್ತು ಟ್ರಾನ್ಸ್ಪೋರ್ಟು. ಈಗೇನು ನೀವು ಬಾಳೆ ಹಾಕಿದರೆ ಏನು ತೊಂದರೆ ಇಲ್ಲ, ಎಲ್ಲಿ ಬೇಕು ಅಲ್ಲಿ ಕಳಿಸ್ಬೋದು. ಇವತ್ತು ಹೋದ್ರೆ 3 ತಾಸಿನಾಗ 4 ತಾಸಿನಾಗ ಒಂದು 200-300 kilometers ಹೋಗಿ ಮಾರ್ಕೆಟಿಂಗ್ ಇದೆ. ಅದು ರೇಟನ್ನು ಒಳ್ಳೆ ರೇಟ್ ಸಿಗ್ತಾವೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಹಾಕಿವಿ. ಈಗ ಇನ್ನೊಂದು 20 ದಿವಸಕ್ಕೆ ನಮ್ಮ ಗೊನೆ ಕಟಾವು ಆಗ್ಬೋದು ಬಾಳೆಗೆ. ಎಷ್ಟು ಎಕರೆ ಹಾಕಿರಿ ಸಸಿಗಳನ್ನು? 1 ಎಕರೆಗೆ ಎಷ್ಟು ಕುಂತಾವ ಸಸಿಗಳ ಒಂದು ರೇಟ್, ಅದು ಹೆಂಗೆ ನಿಮಗೆ ಪ್ರತಿ ಸಸಿಗೆ ಎಷ್ಟು ಬಿತ್ತಿರಿ ತರಲಿಕ್ಕೆ, ಎಷ್ಟೆಷ್ಟು ಅಂತರ ಕೊಟ್ಟು ಹಚ್ಚಿರಿ, ಏನೇನು ಅದಕ್ಕೆ ಉಪಚಾರ ಮಾಡಿದ್ರಿ ಹಚ್ಚುವಾಗ ಅಥವಾ ಹಚ್ಚಿದ ನಂತರ ಒಂದು 3 ತಿಂಗಳು ಏನೇನು ಮಾಡಿದ್ರಿ ಹೇಳಿ ಸ್ವಲ್ಪ? ಇದು ಹಚ್ಚ ಕಾಲಕ್ಕೆ ನಾವು ಭೂಮಿ ಏನು ಮಾಡಿದ್ವಿ ಅಂದರೆ ಮೊದಲು ಎಕರೆ ಒಂದು 6-7 ಟ್ರ್ಯಾಕ್ಟ್ರಿ ಊರು ತಿಪ್ಪೆ ಗೊಬ್ಬರ ಹಾಕಿದ್ವಿ. ತಿಪ್ಪೆ ಗೊಬ್ಬರ ಹಾಕಿದ ಮೇಲೆ ಸಸಿ ಹಚ್ಚಬೇಕಂತೇಳಿ ಲೆಕ್ಕ ಹಾಕಿದ್ವಿ. ಆಮೇಲೆ 7 ಫೂಟು ಬೀದಿ ಮಾಡಿದ್ವಿ, ಒಂದು ಸಸಿಯಿಂದ ಸಸಿಗೆ 6 ಫೂಟ್ ಹಚ್ಚಿದ್ವಿ. ಆಮೇಲೆ ಹಚ್ಚೋ ಹೊತ್ತಿನಾಗ ಅದಕ್ಕೆ ಸಾಲ್ ಬಿಟ್ಟು ಹಚ್ಚಿದ್ವಲ್ಲ, ಸಾಲ್ ಬಿಟ್ಟು ಹಚ್ಚೋ ಕಾಲಕ್ಕೆ ಅದರೊಳಗೆ ಬೇವಿನ ಹಿಂಡಿ ಹಚ್ಚಿದ್ವಿ, ಬೇವಿನ ಹಿಂಡಿ ಹಾಕಿ ಸಸಿ ಹಚ್ಚಿದ್ವಿ. ಆಮೇಲೆ ಒಂದು ಮರು ದಿವಸ ಆಗಲಿ ಮಳೆ ಮರು ದಿವಸ ಆಗಲಿ ಸ್ವಲ್ಪ 3G ಗುಳಿಗೆ ಹಾಕಿದ್ವಿ, ಬೇರೆ ಕಡಿಬಾರ್ದು ಯಾವನ ಕೀಟಗಳು ಅಂತೇಳಿ. ಹಿಂಗಾಗಿ ಅವು ಗ್ರೋತಿಂಗ್ ಚೆನ್ನಾಗಿ ಬಂದವು. ಈಗಂತೂ ಈಗ ಗೊನೆ ಬಿಟ್ಟಿದ್ದಾವೆ, ಅದಕ್ಕೆ ಭಾಳ ಖರ್ಚು ಕಡಿಮೆ ಬಾಳೆಗೆ. ಅದ್ರದ್ದು ಏನಂದರೆ ಗೊಬ್ಬರ ಹಾಕ್ಬೇಕು, ನೀರು ಬಿಡಬೇಕು, ಔಷಧ ಭಾಳ ಕಡಿಮೆ. ಎರಡನೇದೇನಂದ್ರೆ ಗಾಳಿದೆ ಒಂದು ಭಾಳ ಎಫೆಕ್ಟ್. ಆಮೇಲೆ ಗೊನೆ ಬಿಟ್ಟ ಮೇಲೆ ತೂಕಕ್ಕೆ ಕೆಡ್ತಾವೆ, ತೂಕಕ್ಕೆ ಕೆಟ್ಟು ಗಾಳಿಗೆ ಬಿದ್ದು ಬಿಡ್ತಾವೆ. ಅದಕ್ಕಾಗಿ ನಾವು ಅದು ತಕ್ಕಂತೆ ಅವು ಬಲ್ಲಿಸುಗಳು ತಂದು ಸಪೋರ್ಟ್ ಕೊಟ್ಕೊಂತ ಹೋದರೆ ಅವು ಭಾಳ 12 ತಿಂಗಳಿಗೆ ಭಾಳ ಬೆಳೆ ಬಂದುಬಿಡುತ್ತೆ ನಮಗೆ. ನಾವು ಬೇಕಾದ್ರೆ ಅದು 4 ಕ್ರಾಪ್ತನೂ ತೆಗಿಬೋದು ಮರಿಗಳು. ನಾವು ಖುದ್ದು ಮುದ್ದಾಮ್ ನೋಡಿ ಬಂದಿದ್ದೇವೆ. ಈಗ ನಾವು ಆಲೆ ಒಂದು ಮರಿ ಬಿಟ್ಟಿದ್ದೇವೆ, ಈಗ ಮುಂದಾದ್ರೂ ಅವು ಕಟಾವ್ ಆದಮೇಲೆ ಮತ್ತೆ ಒಂದು ಮರಿ ಬಿಡ್ತೀವಿ ಕಟಾವಾಗ ಟೈಮ್ನೊಳಗೆ ಗೊನೆ ಬಿಟ್ಟ ಮೇಲೆ. ಈ ರೀತಿ 3-4 ಕ್ರಾಪ್ ಬೀಜ ತಗೋ, 2 ಕ್ರಾಪ್ ಅಂತೂ ಭಾಳ ಫಸ್ಟ್ ಕ್ಲಾಸ್ ಆಗಿ ತೆಗಿಬೋದು. ಒಂದು ಎಕರೆಗೆ 1 ಸಸಿ ಕುಂತಾವ್ರಿ? ಒಂದು ಸಸಿ 1050ರಿಂದ 1100 ಸಸಿ ಕುಂತಾವ್. ಅಂದರೆ ಒಂದು ಮರಿ ಮಾತ್ರ ಬಿಟ್ಕೊಂತ ಹೋಗ್ತೀರಿ ನೀವು? ಒಂದು ಯಾವಾಗ ಗೊನೆ ಬಿಟ್ಟ ಮೇಲೆ ಒಂದು ಗಿಡಕ್ಕೆ ಒಂದು ಮರಿ ಬಿಡ್ತೀವಿ. ಆ ಗೊನೆ ಕಟಾವಾಗಿ ಅದೆಲ್ಲ ಇದು 9ನೇ ತಿಂಗಳಿಗೆ ಬೆಳೆ ಬಂದುಬಿಡುತ್ತೆ. ಮೊದಲನೇ ಬೆಳೆ 12 ತಿಂಗಳು ಬರುತ್ತೆ. ಇದು 2ನೇ ದಿನ ಮರಿ ಬಿಟ್ಟಿರ್ತಲ್ಲ, 9 ತಿಂಗಳಿಗೆ ಗೊನೆ ಕಟಾವಾಗಿರ್ತದೆ. ಭಾಳ ಅರ್ಲಿ ಬರುತ್ತೆ, ಯಾಕಂದರೆ ಅದು ಸಸಿಗೆ ಹಚ್ಚೋದು ಟೈಮ್ ಆಗೋದು ಅದು ಬೆಳೆಯೋದು ಗೊನೆ ಇದು ಅದ್ರ ಜೊತೆಗೇನೆ ಇದು ಬೆಳಕಂತ ಬಂದಿರ್ತದಲ್ಲ, ಆದ ಕಾರಣ 9 ತಿಂಗಳಿಗೆ ಭಾಳ ಕಟಾವಾಗ್ತದೆ. ಹಿಂಗಾಗಿ ನಮಗೆ 2ನೇ ಬೆಳೆ 3ನೇ ಬೆಳೆನೇ ದೊಡ್ಡ ಲಾಭ 1ನೇ ಬೆಳೆಕ್ಕಿಂತ. ಮೇಂಟೆನೆನ್ಸನ್ನು ಕಡಿಮೆ. ಒಂದು ಸಸಿಯಿಂದ ನಮಗೆ ಒಂದು 3-4 ಗೊನೆಗಳನ್ನು ತೊಗೋಬೋದು ಒಂದು ಇದರಿಂದ? ಒಂದು ಸಸಿಯಿಂದ ನಾವು ತೆಗಿಬೇಕಾದ್ರೆ ಒಂದು ಸಸಿ ಒಂದೇ ಗೊನೆ ಬರೋದು. ನಾವು ಬಿಟ್ಕೊಂತೀರಿ ಇದು ನಾವು ತಿಳಿದ ಮಟ್ಟಿಗೆ ಕೆಲವೊಂದು ತೋಟಗಳು ನೋಡಿದ ಮಟ್ಟಿಗೆ ನೋಡಿದ್ರೆ ಅವರು 4-5 ಸಲ ಬೆಳೆ ತಗೊಂಡಿದ್ದಾರೆ. ಈಗ ನಾವು ಈಗಾದ್ರೂ ನಾವು ಏನು ಹೇಳೋಕ್ಕಾಗಲ್ಲ. ಈಗ ಒಂದು ಮರಿ ಬಿಟ್ಟಿವೆ, 2ನೇ ಬೆಳೆ ತಗೊಂಡ ಮೇಲೆ ಮುಂದೆ ಹೆಂಗ ನಮ್ಮ ಬೆಳೆ ಇರ್ತದ ಕಂಡೀಷನ್ ನೋಡ್ಕೊಂಡು ಮುಂದೆ ಬಿಡಬೇಕು ಅಥವಾ ಬಿಡಬಾರ್ದು ಅಥವಾ ಯಾರನ್ನ ಕೆಲವು ನಮ್ಮ ಯೂನಿವರ್ಸಿಟಿಯವ್ರನ್ನಾಗಲಿ ಕೆಲವು ರೈತರನ್ನಾಗಲಿ ತಜ್ಞರಾಗಲಿ ಕೇಳಿ ಮುಂದೆ ಅವ್ರು ಏನು ನಮಗೆ ಸಜೆಷನ್ ಕೊಡ್ತಾರೋ ಆ ರೀತಿ ಹೋಗ್ಬೇಕಂತ ನಾವು ಅನ್ಕೊಂಡೀವಿ. ಈಗ ನೋಡ್ರಿ, ದಾಳಂಬೆ ಹಚ್ತಾರ ರೈತರು, ದಾಳಂಬ್ರಿಗೆ ಪ್ರತಿ ವಾರ ಒಬ್ಬೊಬ್ರು ತಜ್ಞರು ಬರ್ಬೇಕು ಹೊಲಕ್ಕೆ ನೋಡ್ಬೇಕು, ಚಿಟ್ಟಿಯೊಳಗೆ ಬರೆದು ಕೊಡ್ಬೇಕು, ಇದು ನೋಡಿರಿ ಅಂತೇಳಿ ಮತ್ತೆ 15 ದಿವ್ಸಕ್ಕೆ ಬರ್ತಾರೆ, ಇದು ನೋಡಿರಿ ಅಂತ ಬರೆದು ಕೊಡ್ತಾರೆ. ಅದ್ರ ಪ್ರಕಾರ ದಾಳಂಬ್ರಿಗೆ ಎಣ್ಣೆ ಹೊಡಿತಾ ಇರ್ಬೇಕು ರೈತರು. ನಿಮಗೇನಿಸ್ತದೆ, ಭಾಳ ಇದಕ್ಕೆ ತಜ್ಞರು ಬೇಕಾ ಅಥವಾ ನೀವೇ ತಜ್ಞರಾಗಿ ಕೆಲಸ ಮಾಡಿ ಇದನ್ನು ಮಾಡಿಸ್ಕೊಂಡು ಹೋಗೋದಂತ ರೀ? ಬಾಳೆ ತೋಟಕ್ಕೆ ಏನು 1 ಸಲ 2 ಸಲ ಅನುಭವಸ್ಥರನ್ನ ಸಲಹೆ ಕೇಳಿದ್ರೆ ಸಾಕು. ಇದಕ್ಕೆ ಪಪ್ಪಾಯಿ ಮತ್ತು ದಾಳಿಂಬೆ ಇದ್ದಷ್ಟು ಇದಕ್ಕೆ ರಿಸ್ಕ್ ಇಲ್ಲ. ಇದಕ್ಕೆ ಗಾಳಿದು ನಾವು ಗೊಬ್ಬರ ಕೊಡೋದು ಅನುಕೂಲ ಆಯ್ತಪ್ಪ ಅಂದರೆ ನಮಗೇನು ನುಕ್ಸಾನ ಇಲ್ಲ. ಈ ಗೋಮೃತ ಬೇಕಾದ್ರೆ ಡ್ರಿಪ್ನೆ ಬಿಡ್ಬೋದು, ಅದರಲ್ಲಿಂದ ತೋಟ ಕೆಡಲ್ಲ, ಸಸಿ ಕೆಡಲ್ಲ, ಭೂಮಿ ಕೆಡಲ್ಲ, ಅದೇನು ನುಕ್ಸಾನ್ ಕಾಯ್ತೇನಲ್ಲ. ಬಟ್ ಏನಿದೆ ಈ ಬಾಳೆ ಗಿಡಕ್ಕೆ ಅಂಥ ತಜ್ಞರು ಅಂತ ಇವ್ರನ್ನ ಬಂದು ಸಲಹೆ ಕೊಡೋದು ಕಮ್ಮಿ ಕೊಟ್ಟರೆ 1 ಸಲ 2 ಸಲ ಬಂದೋದು ನಡೀತೆ. ಪಕ್ಕದಾಗ ಯಾರನ್ನ ರೈತರು ಕೇಳಿದ್ರು ರೈತರಿಗೆ ಕೇಳಿ ಮಾಡಬಹುದು. ಈ ರೀತಿ ನಾವು ಮಾಡ್ಕೊಂತ ಬಂದೀವಿ. ಈಗ ನೀವು ರಾಸಾಯನಿಕ ಗೊಬ್ಬರ ಜೊತೆ ಸಾವಯವ ಏನಾದರೂ ಗೋವಾಮೃತ, ಗೋಕಪಾಮೃತ ಮತ್ತು ಜೊತೆಗೆ ಏನಾದರೂ ಬೇರೆ ಬೇರೆ ಪಂಚಗವ್ಯ ಜೀವಾಮೃತ ಇಂಥವೆಲ್ಲ ಈಗ ಮಾಡ್ತಾರೆಲ್ಲ ಬಾಳೆಹಣ್ಣು ಹಚ್ಚಿದಂಥವ್ರು ಗೊನೆ ದೊಡ್ಡದಾಗಲಿ ಅಂತೇಳಿ, ನೀವು ಏನೇನು ಅದಕ್ಕೆ ಕೊಡ್ತಾ ಇದ್ದೀರಲ್ಲ? ನಾವು ಬಾಳೆ ಗೊನೆ ದೊಡ್ಡವಾಗ್ಲಿಕ್ಕೆ ಮತ್ತು ಈ ಬಾಳೆಗೇನು ರೋಗ ಬರಲಾರ್ದಂಗೆ ಪ್ರತಿ 15 ದಿವಸಕ್ಕೊಮ್ಮೆ ಗೋಮೃತ ಬಿಡ್ತೀವಿ ಬಾಳೆ ತೋಟಕ್ಕೆ. ಆಮೇಲೆ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿ ಕುಲಪತಿ ಅವರಂತ ಯೂನಿವರ್ಸಿಟಿ ಆಗಿದ್ದಾರೆ, ಆರ್ಟಿಕಲ್ಚರ್ ಯೂನಿವರ್ಸಿಟಿ ಒಳಗೆ, ಅವರ ಸೆಷನ್ ಪ್ರಕಾರ ಬಾಳೆ ಸ್ಪೆಷಲ್ ಅಂತೇಳಿ ಬೆಂಗಳೂರಲ್ಲಿ ಸಿಗುತ್ತೆ, ಅದು ಗೌರ್ಮೆಂಟ್ ಪ್ರೊಡಕ್ಷನ್ನೇ. ಅಲ್ಲಿದ್ದ ತರಿಸಿ ನಾವು ಮೊದಲು ಗಿಡಕ್ಕೂ ಹೊಡೆದೀವಿ, ಈಗ ಅವರು ಸ್ವಲ್ಪ ಹಾಕಿ ಗೊನೆಗಳಿಗೂ ಹೊಡ್ರಿ, ಬೇಸಿಗೆಕಾಯಿ ಫಲವತ್ತಾಗಿರ್ತಾವ, ದಪ್ಪ ಆಗ್ತಾವ, ತೂಕ ಬರ್ತಾವ ಅಂತೇಳಿ ಯಾವಾಗ 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ಅದನ್ನು ಸ್ಪ್ರೇ ಮಾಡ್ತೀವಿ. ಹೇಗೆ ನೀರಾವರಿ ಎಲ್ಲ